ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:20:20. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಮೊದಲಿಗೆ ಕೇಳೋಣ ಸಾವಯವ ಕೃಷಿ ಮತ್ತು ಜೇನು ಸಾಕಾಣಿಕೆ. ಈ ಕುರಿತು ಹೊಸನಗರ ತಾಲೂಕಿನ ಕಣಿವೆಬೈಲಿನ ಗಣಪತಿ ಮತ್ತು ಎಚ್ಎಸ್ ಲಕ್ಷ್ಮೀನಾರಾಯಣ ಅವರೊಡನೆ ಸಂದರ್ಶನ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಮ್ಮ ಹೆಸರು ಏನಂದ್ರೆ? ನಮ್ಮ ಹೆಸರು ಗಣಪತಿ. ತಮ್ಮ ಹೆಸರು? ಲಕ್ಷ್ಮೀನಾರಾಯಣ. ಗಣಪತಿ ಅವರಿಗೆಲ್ಲ ಎಷ್ಟಿದೆ ಜಮೀನು? ನಮ್ಮ ಜಮೀನು 3/4 ಎಕರೆ ಇದೆ. 3/4 ಎಕರೆ ಅಂದ್ರೆ ಇದು ನಿಮ್ ತಂದೆ ಕಾಲದ? ತಂದೆ ಕಾಲದ. ತಂದೆ ಕಾಲದಿಂದ ಬರೀ 3/4 ಎಕರೆನೆ ಇರೋದ? ಅಲ್ಲ, ಅವ ಜಾಸ್ತಿ ಇತ್ತು. ನಾವು 3 ಪಾಲಾಗಿದೀವಿ. ಓ, ಅಣ್ಣ ತಮ್ಮಿಂದ್ರೆಲ್ಲ ಪಾಲಾಕ್ಬಿಟ್ರಿ. ಅಂದ್ರೆ ನಿಮ್ ತಂದೆ ಕಾಲದಲ್ಲ? ತಂದೆ ಕಾಲದಾಗ 1.5 ಎಕರೆ. ತಂದೆ ಕಾಲದಾಗೆ ತಂದ ಸತ್ ಕೊಳ್ಳೆ ಪಾಲಾಗಿದೀವಿ. ಒಬ್ಬೊಬ್ರಿ 3/4 ಎಕರೆ ಬಂದಿದೆ. 3/4 ಎಕರೆ ಬಂದಿದೆ. ಏನೇನ್ ಬೆಳಿತೀರಿ? ನಾವು ಅಡಿಕೆ, ಬಾಳೆ, ಕಾಫಿ, ಮೆಣಸು, ಸ್ವಲ್ಪ ತೆಂಗಿದೆ. ಒಂದು 8-10 ಗಿಡ ತೆಂಗಿದೆ. ಇದೆಲ್ಲ 3/4 ಎಕರೆ ಒಳಗೆ ಹಾಕೊಂಡಿರೋ? 3/4 ಎಕರೆ ಒಳಗೆ. ಲಕ್ಷ್ಮೀನಾರಾಯಣ ಅವರು? 25 ಗುಂಟೆ ತೋಟ ಇದೆ. ನಮ್ಮ ತಂದೆಯ ಕಾಲದಿಂದ 1.75 ಎಕರೆ ಅಷ್ಟು ತೋಟ ಇತ್ತು. ನಾವು ಅಣ್ಣ ತಮ್ಮ 3 ಜನ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಬ್ಬನಿಗೆ 8 ಗುಂಟೆ, ಮತ್ತೊಬ್ಬನಿಗೆ 25 ಗುಂಟೆ, ನಮಗೊಂದು 25 ಗುಂಟೆ ಅಂತ ಮಾಡ್ಕೊಂಡಿದ್ದೀವಿ. ಈಗ 3/4 ಎಕರೆ ಒಳಗೆ ನಿಮ್ಮ ಜೀವನ ನಿರ್ವಹಣೆ ಆಗ್ಬೇಕು. ಜೀವನ ಆಗ್ತಾ. ಈಗ ಅದು ಅಡಿಕೆ ತೋಟ? ಅಡಿಕೆ ತೋಟ. ಅಡಿಕೆ ತೋಟದಲ್ಲಿ ಬೇರೆ ಏನಾದ್ರು ಬೆಳೆಗಳನ್ನ ಹಾಕೊಂಡಿದ್ರೆ? ಎಲೆ ಒಂದ್ ಸ್ವಲ್ಪ. ಎಲೆ ಹಂಬು? ಎಲೆ ಹಂಬು ಎಲ್ಲ ಈಗ ಒಂದ್ ಸ್ವಲ್ಪ ಆಗುತ್ತೆ. ನಮ್ಮ ಮನೆ ಖರ್ಚಿಗೆ ಸಾಕು. ಬೇರೆ ಏನು ಕಾಳುಮೆಣಸು ಆ ಥರದ್ದು ಯಾವುದು ಇಲ್ಲ? ಕಾಳುಮೆಣಸು ಎಲ್ಲ ಒಂದ್ಸಲ 1-2 ಬಳ್ಳಿ ಇದಾವೆ ಅಷ್ಟೇ. ಸರಿ, ಗಣಪತಿ ಅವರು, ಈಗ ನಿಮ್ಮ ಬೇಸಾಯ ಕ್ರಮಗಳೆಲ್ಲ ಹೇಗೆ? ನೀವು ಸುಮಾರು ಬೆಳೆಗಳನ್ನೆಲ್ಲ ಹಾಕೊಂಡಿದ್ದೀರಲ್ಲ. ನಮ್ಮ ಬೆಳೆಗಳು ನಾವು ಸಾಧಾರಣ ಈಗ ವರ್ಷ ಮಾಡ್ತಾ 60 ವರ್ಷಕ್ಕೆ ಬಂತು. 60 ವರ್ಷಕ್ಕೆ ಬಂದ್ರೆ ನಾವು ಸಾವಯವ ಕೃಷಿ ಮಾಡಿದೀವಿ. ನಾವು ಬೇರೆ ಇದ್ರ ಗೊಬ್ಬರ ಯಾವ ಗೊಬ್ಬರನೂ ಉಪಯೋಗಿಸಿಲ್ಲ. ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕೊಂಡಿಲ್ಲ, ಗೊಬ್ಬರನ್ನು ಬಳಸೋದಿಲ್ಲ. ಆಮೇಲೆ ನಾವು ಸ್ವಂತ ಗೊಬ್ಬರ ತಯಾರು ಮಾಡಬೇಕು, ಹಾಕಬೇಕು. ನಾವು ಇನ್ನು ಹೊರಗಡೆಯಿಂದ ತರೋದಂದ್ರೆ ಸುಣ್ಣ ಬಿಟ್ಟರೆ ಕುರಿ ಗೊಬ್ಬರ ತಂದು ಹಾಕ್ತೀವಿ ಅಥವಾ ಬೇವಿನ. ಈಗ ಸ್ವಂತ ಗೊಬ್ಬರ ತಯಾರು ಮಾಡ್ಕೊಳ್ಳೋದು ಹೆಂಗೆ? ಸ್ವಂತ ಗೊಬ್ಬರ ತಯಾರು ಮಾಡೋದು ನಾವು ಜಾನುವಾರು ಕಟ್ಟಬೇಕು. ಸ್ವಂತ ನಾವು ಸೊಪ್ಪು, ನಮಗೆ ಬೇಕಾದಂಥ ಸೊಪ್ಪನ್ನು ಆಯ್ದು ಆ ಸೊಪ್ಪುಗಳನ್ನು ತಂದು ಹಾಕಿ ನಾವು ಆ ಸಗಣಿ ಹಾಕಿ ನಮ್ಮ ಹದಕ್ಕೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೇಕು ಗೊಬ್ಬರನ. ಆಮೇಲೆ ಏನಪ್ಪ ಕೇಳಿದ್ರೆ ಗೊಬ್ಬರನ ದೀಪಾವಳಿ ಕಾರ್ತಿಕ ಮಾಸ ಟೈಮಿಗೆ ಕರೆಕ್ಟಾಗಿ ಆ ಹದ ಹೋಗಲಿದ್ದಾಗ ಇದ್ದ ಟೈಮ್ನಲ್ಲಿ ತೆಕ್ಕಬೇಕದನ್ನು. ಇಲ್ಲೆಲ್ಲ ನಮ್ಮಲ್ಲೆಲ್ಲ ಏನು ಮಾಡ್ತಾ ಕೇಳಿದ್ರೆ ದೀಪಾವಳಿ ಹಬ್ಬ 10 ದಿವಸ, ಯುಗಾದಿ ಹಬ್ಬ 10 ದಿವಸ ಮಿಲ್ತಾ ಇದೆ. ಗಬ್ದೊಳಗೆ ಏನು ಶಕ್ತಿ ಇರೋದಿಲ್ಲ, ಎಲ್ಲ ಒಣಗೋಗಿರ್ತದೆ. ಅದನ್ನು ತೆಗೆದು ಹಾಕ್ತಾರೆ ಅಡಿಕೆ ಮರಕ್ಕೆ, ಅದು ಏನು ಪ್ರಯೋಜನ ಆಗೋದಿಲ್ಲ. ಅಲ್ಲ ಗಣಪತಿಯವರೇ, ಈಗ ನಾವೇ ಗೊಬ್ಬರವನ್ನ ತಯಾರು ಮಾಡೋದು ಅದು ಒಳ್ಳೆ ವಿಧಾನ, ರೈತರು ಮಾಡ್ಕೊಳ್ಬೇಕಾದ್ರೆ. ಆದ್ರೆ ಗೊಬ್ಬರ ತಯಾರು ಮಾಡಬೇಕು ಅಂದ್ರೆ ಹಸು ಕಟ್ಕೋಬೇಕಲ್ಲ. ಅಲ್ಲ, ಈಗ ಸ್ವಂತ ಬೆಳೆ ಇರ್ತೀರಿ, ಯಾವನೇ ಒಬ್ಬ ಕೃಷಿಕ ಅಂತಳಾದ್ರೆ ಅವತ್ತು ಸ್ವಂತಕ್ಕೆ ಬೇಕು ಅಂತಳಾದ್ರೆ ಅವನು ಸ್ವಂತ ಜಾನುವಾರು ಕಟ್ಟಬೇಕು. ಇಲ್ಲ ಅಂತಳಾದ್ರೆ ಸಂಬಂಧಿಕರು ಅಥವಾ ವಿಶ್ವಾಸಿಕರ ಹತ್ರ ಸಗಣಿ ತದ್ದು ತಾನೇ ಗೊಬ್ಬರ ತಯಾರು ಮಾಡ್ಕೊಂಡು ಹಸರಲೇ ಗೊಬ್ಬರವನ್ನು ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ಪರಿಶುದ್ಧವಾದ ಗೊಬ್ಬರ ಸಿಗುತ್ತೆ. ಮತ್ತೆ ಇಲ್ಲಿ ಹೋದ್ರೆ ನಾವು ಬೇರೆ ಹೊರಗಡೆಯಿಂದ ಪರಿಶುದ್ಧವಾದ ಗೊಬ್ಬರ ತತ್ವದು ಸಿಗೋದಿಲ್ಲ. ಇದ್ರ ಜೊತೆಗೆ ಮತ್ತೆ ಕುರಿ ಗೊಬ್ಬರನ ಹಾಕ್ತೀರಾ ನೀವು? ಕುರಿ ಗೊಬ್ಬರವನ್ನು ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿ ಒಂದು ಬುಟ್ಟಿ ಹಾಕ್ತಾ ಇದ್ದೀವಿ. ಒಂದೊಂದು ಪ್ಲಾಸ್ಟಿಕ್ ಬುಟ್ಟಿ ಒಂದೊಂದು ಬುಟ್ಟಿ ಗೊಬ್ಬರ ಇದ್ದಿರನ್ನ ಹಾಕ್ತೇವೆ, ಕೊಟ್ಟಿಗೆ ಗೊಬ್ಬರನ. ಹಾಕಿ ಒಂದೊಂದು ಮರಕ್ಕೆ ಎಷ್ಟು ಹಾಕ್ತೀರಿ? ನಾವು ಒಂದು ಮರಕ್ಕೆ ಒಂದು ಹೆಡೆಗೆ ಗುಂಡಿ ಗೊಬ್ಬರ, ಒಂದು ಪ್ಲಾಸ್ಟಿಕ್ ಬಿಟ್ಟು ಕುರಿ ಗೊಬ್ಬರ ಹಾಕ್ತೇವೆ, ಒಂದು ಡಬ್ಬ ಕುರಿ ಗೊಬ್ಬರ ಹಾಕ್ತೇವೆ. ಈಗ ನಿಮ್ಮ ಬೇಸಾಯ ಕ್ರಮ ಎಲ್ಲ ಹೇಗೆ ಲಕ್ಷ್ಮಣ ಅವರೇ? ಬೇಸಾಯ ಕ್ರಮ ಅಂದಾಗ ಗೋಬರ್ ವೇಸ್ಟ್ ಇರುತ್ತಲ್ಲ ಅದನ್ನ ಗುಂಡಿ ಮಾಡಿ ತುಂಬಿಸಿ ಅದನ್ನೆಲ್ಲ ಇದು ಮಾಡಿ ಜಮೀನಿಗೆ ಬಿಡೋದು, ಪೈಪ್ ಹಾಕಿ ಬಿಡೋದು. ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ರಿ ತಾವು? ಎಷ್ಟು ರಾಸುಗಳಿದೆ ದನಕರುಗಳು? ದನಕರುಗಳು ಒಂದು ಒಂದು ನಾಲ್ಕು ದನ ಇದಾವೆ ಅಷ್ಟೇ, ಮತ್ತೆ ಇಲ್ಲ. ಅದ್ರ ಅದು ಇದು ಎಲ್ಲ ಸೇರಿಸಿ ಹಾಕೋದು. ಅಂದ್ರೆ ದನಕರುಗಳು ಅಂದ್ರೆ ಬರೀ ಸಗಣಿಗೋಸ್ಕರ ನೀವು ಸಾಕೊಂಡಿರೋದ ಅಥವಾ ಹಾಲು ಏನಾರ ಅಲ್ಪ ಸ್ವಲ್ಪ ಸಿಗುತ್ತಾ? ಅಲ್ಪ ಸ್ವಲ್ಪ ಸಿಗುತ್ತೆ. ಮನೆ ಖರ್ಚಿಗೆ ಸಾಕು? ಮನೆ ಖರ್ಚು. ಮಾರಾಟ ಏನ್ ಮಾಡಲ್ಲ. ಮುಖ್ಯವಾಗಿ ನಿಮ್ಗೆ ಸಗಣಿ ಗೊಬ್ಬರ ಬೇಕು, ಕಾಂಪೋಸ್ಟ್ ಗೊಬ್ಬರ ಬೇಕು, ಅದಕ್ಕೋಸ್ಕರ ಹಸುಗಳು ಸಾಕೊಂಡಿದ್ದು. ನೀವು ಅಸ್ಲರಿ ಏನಿದೆಯಲ್ಲ ನಿಮ್ದು ಗೋಬರ್ ಗ್ಯಾಸ್ ಸ್ಲರಿನ, ಅದನ್ನ ಡೈರೆಕ್ಟ್ ತೋಟಕ್ಕೆ ಬಿಟ್ಬಿಡ್ತೀರಾ? ತೋಟಕ್ಕೆ ಬಿಡೋದು. ಹೇಗೆ ಹೇಗೆ ಕ್ರಮ ಹೇಗದು? ಕ್ರಮ ಅಂದ್ರೆ ಟ್ಯಾಂಕ್ ಇರುತ್ತೆ, ಟ್ಯಾಂಕಿಗೆ ಅದು ವೇಸ್ಟ್ ಎಲ್ಲ ಬಂದ್ ಬಿಡತ್ತಾ, ಬಂದ್ ಕೂಡ ಅದಕ್ಕೆ ಒಂದು ಪೈಪ್ ಇಟ್ಟಿರ್ತೀವಿ, ಆ ಪೈಪ್ ಇದನ್ನ ಕಡ್ಡಿ ಬಿಟ್ಬಿಡೋದು, ಆಚೆ ಕಡೆ ತೋಟಕ್ಕವರೆಗೂ ಪೈಪ್ ಹಾಕಿರ್ತೀವಿ, ಅಲ್ಲಿಗೆ ಹೋಗ್ತದೆ ವೇಸ್ಟ್, ವೇಸ್ಟ್ ಹೋಗ್ತದೆ, ಅದನ್ನೆಲ್ಲ ಮರನ್ ಬಿಡಕ್ಕೆಲ್ಲ ಹಾಕ್ಬಿಡ. ಈಗ ಡೈರೆಕ್ಟ್ ಆಗಿ ನೇರವಾಗಿ ನೀವು ಸ್ಲರಿ ಬಿಡೋದಕ್ಕಿಂತ ನೀವು ಸ್ವಲ್ಪ ಈ ದರಗೆಲೆಗಳನ್ನ ತಗೊಂಬಂದ್ಬಿಟ್ಟು ಅದನ್ನ ಕಾಂಪೋಸ್ಟ್ ಮಾಡಿ ಅಥವಾ ಹಸಿರೆಲೆ ಗೊಬ್ಬರಗಳು ನಿಮ್ ಭಾಗದಲ್ಲಿ ಏನಾದ್ರು ಸಿಕ್ಕರೆ ಅದನ್ನ ಕಾಂಪೋಸ್ಟ್ ಮಾಡಿ ಸ್ವಲ್ಪ ಒದಗುತ್ತೆ, ಮತ್ತೆ ಉತ್ಕೃಷ್ಟವಾದ ಗೊಬ್ಬರನೂ ಆಗುತ್ತೆ ಅಂತ ಹೇಳ್ತಾರೆ ತಜ್ಞರು. ಆದರೆ ನಾವು ಸೊಪ್ಪು ಹಾಕ್ತಿವಲ್ಲ ಗುಣ ಇದಕ್ಕೆ ಗುಂಡಿಗೆ, ಅದು ಅದ್ರ ಜೊತೆ ಸೇರಿಸಿ ನಾವು ಇದು ಮಾಡಿ ಹಾಕ್ತೀವಿ. ಅಲ್ಲ ಈಗ ಯಾವ ಕ್ರಮದಲ್ಲಿ ಈಗ ಕಾಂಪೋಸ್ಟ್ ಗೊಬ್ಬರನೂ ಮಾಡ್ತೀರಾ? ಗುಂಡಿಗೆ ಗೊಬ್ಬರ ಹಾಕಿ ಕಾಂಪೋಸ್ಟ್ ಮಾಡಿ ಅದನ್ನು ಮಾಡ್ತೀರಿ, ಇದನ್ನು ಬಿಡ್ತೀರಿ? ಎರಡೂ ಮಾಡ್ತೀರಿ? ಎರಡೂ ಮಾಡ್ತೀರಿ. ರಾಸಾಯನಿಕ ಗೊಬ್ಬರಗಳನ್ನ ಏನ್ ಹಾಕಿಲ್ಲ? ಇಲ್ಲ, ಬಳಸಲ್ಲ. ಮತ್ತೆ ಸುಣ್ಣ ಪಣ್ಣ ಎಲ್ಲ ಅಂತ ಜೌಳು ಜಾಗಕ್ಕೆ ಒಂದಿಷ್ಟು ಹಾಕ್ತೇವೆ. ಜೌಳು ಜಾಗಕ್ಕೆ ಸುಣ್ಣ ಯಾಕೆ? ಅದು ಅದು ಆ ಜೌಳು ಹೀರಿ ತೆಗಿತ್ತೆ, ಅದು ಅಂದ್ರೆ ಜೌಳು ಆಗ್ಬಿಟ್ರೆ ಕೊಳೆ ಬರೋದು ಜಾಸ್ತಿ. ಈಗ ಕೊಳೆ ಜಾಸ್ತಿನಾ ನಿಮ್ ಭಾಗದಲ್ಲೆಲ್ಲ? ಹೇಗೆ ಇಲ್ಲ, ಈಗ ಸ್ವಲ್ಪ ಕೊಳೆ ಕಮ್ಮಿ ಇದೆ, ಆದ್ರೆ ಮಳೆ ಜಾಸ್ತಿ ಆದ್ರೆ ಮತ್ತೆ ಬರ್ತದೆ. ಮಳೆ ಜಾಸ್ತಿ ಆದ್ರೆ ಕೊಳೆ ಜೋಳಗ ಜಾಸ್ತಿ ಬರುತ್ತೆ. ಈಗ ವರ್ಷಕ್ಕೆ ಎಷ್ಟು ಸರಿ ಸಿಂಪಡಣೆ ಮಾಡ್ತೀರಿ? ನಾವು ಎರಡು ಸರಿ ಮೂರು ಸರಿ ಔಷಧಿ ಹಾಕ್ತೀವಿ. ಗಣಪತಿಯವರು ಬೋರ್ಡೋ ಮಿಶ್ರಣವನ್ನು ಎಷ್ಟು ಸರಿ ಸಿಂಪಡಣೆ ಮಾಡ್ತೀರಿ? ಎರಡು ಸರಿ ಮಾಡ್ತೇವೆ, ಎರಡು ಸರಿ ಮಾಡ್ತೇವೆ. ಈಗ ಎರಡು ಸರಿ ಅಂತ ಹೇಳಿದ್ರೆ ನೀವು ಕಾಳು ಮೆಣಸು ನೋಡಬೇಕು, ಈ ಕಡೆ ಕಾಫಿ ಇದೆ, ಅಡಿಕೆ ಇದೆ, ಇವೆಲ್ಲಕ್ಕೂ ಬೇಕಾಗುತ್ತ ಬೋರ್ಡೋ ಮಿಶ್ರಣ? ಹೇಗೆ ಎಲ್ಲಕ್ಕೂ ಬೇಕಾ? ಬರೇ ಅಡಿಕೆ ಮಾತ್ರ ಹೊಡಿತೀವಿ? ಈಗ ಕಾಫಿಗೆ ಮೆಣಸಿಗೆ ಹೊಡೆಯೋದಿಲ್ಲ. ಮೆಣಸಿಗೆ ಕೃಷಿ ಇಲಾಖೆಯವರು ಒಂದು ಬೇರೆ ಒಂದು ಇದು ಕೊಡ್ತಾರೆ, ಅದನ್ನು ತಂದು ಹೊಡಿತೇನೆ. ಅದು ಸಬ್ಸಿಡಿ ದರದಾಗ ಅರ್ಧ ರೇಟಿಗೆ ಸಿಗುತ್ತೆ. ಅದು ಕಾರ್ತಿಕ ಮಾಸ ಟೈಮ್ ಕರೆ ದೊಡ್ಡಾಗ ಟೈಮಿಗೆ, ಅದರಿಂದ ಏನ್ ಅನುಕೂಲ ಅಂತ, ಅದರಿಂದ ಆ ಕರೆ ಉದುರೋದು, ಆಮೇಲೆ ಅದಕ್ಕೊಂಥರ ಚೀಟದ ನಮೂನಿ ಹುಳ ತಯಾರಾಗ್ತವೆ, ಆ ಹುಳ ಬಾಧೆ ಕಡಿಮೆ ಆಗುತ್ತೆ. ಅವಾಗ ನಮ್ಗೇನತ್ತೆ ಅಂದ್ರೆ ಕಾಳು ಇಳುವರಿ ಚೆನ್ನಾಗಿ ಬರುತ್ತೆ, ಇಲ್ಲ ಬಿಟ್ಟರೆ ನಮ್ಮಲ್ಲಿ ರೋಗ ಇದು ಜಾಸ್ತಿ ಆಗುತ್ತೆ, ಹೋಗ್ಬಿಡ್ತಾವೆ. ಹಂಗಾಗಿ ನಾವು ಅದು ಏನ್ ಮಾಡ್ತೀವಿ, ನಮ್ಗೆ ಒಂದು ಲೀಟ್ರು ಒಂದೂವರೆ ಲೀಟ್ರ್ ಕೊಡ್ತಾರೆ, ಕೊಡ್ತಾರೆ, ಸಬ್ಸಿಡಿಲಿ ಕೊಡ್ತಾರೆ. ಕೃಷಿ ಇಲಾಖೆಯವರು ಇಲ್ಲಿ ಬಂದು ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ನೋಡಿದ್ದಾರೆ ನಮ್ಮಲ್ಲಿ, ನೋಡಿ ನಾವು ಮಾಡಿ ಚೆನ್ನಾಗಿದೆ ಅಂತೇಳಿ ವ್ಯವಸ್ಥೆ ಮಾಡಿ ಅದಕ್ಕೆ ಸಬ್ಸಿಡಿಲಿ ನಮಗೆ ಒಂದು ಲೀಟ್ರ್ ಕೊಡ್ತಾರೆ. ಅದು ನಮ್ಮ ಮುಕ್ಕಾಲು ಲೀಟ್ರ್ ಸಾಕು, ಆದರೂ ಅವರು ಒಂದು ಲೀಟ್ರ್ ಕೊಡ್ತಾರೆ, ಕೊಟ್ಟರೆ ನಾವು ಅದನ್ನು ತಂದು ಸಿಂಪಡಣೆ ಮಾಡ್ತೇವೆ. ನಮ್ಗೆ ಅದರಿಂದ ನಮಗೆ ಉತ್ತಮ ಆಗಿದೆ, ಇಳುವರಿ ಚೆನ್ನಾಗಿ ಬರ್ತಿದೆ. ಇಳುವರಿ ಚೆನ್ನಾಗಿ ಬಂದಿದೆ ನಮಗೀಗ. ಸಾಧಾರಣ ಬಳ್ಳಿ ಹಾಕಿ ಮೂರು ವರ್ಷ ಆಗಿದೆ. ಈಗ ಹೋದ ವರ್ಷ ಒಂದು ಐದು ಆರು ಕೆ ಜಿ ಕೊಯ್ದಿದ್ದೀನಿ, ಈ ವರ್ಷ ಒಂದು ಹತ್ತು ಕೆ ಜಿ ಕೊಯ್ದಿದ್ದೀನಿ. ಹಳೆ ಬಳ್ಳಿ ಒಂದು ಸ್ವಲ್ಪ ಇದೆ, ಮೂವತ್ತೈದು ಕೆ ಜಿ ಹಳೆ ಬಳ್ಳಿಲ ಆಗಿದೆ. ಈಗ ಬಂದು ನೋಡಿದಾರೆ, ಈ ವರ್ಷ ಹೇಳಿದಾರೆ ಬಟ್ರೆ ನೀವು ಮುಂದಿನ ಫಸಲು ಬರುತ್ತೆ, ನೀವು ಇಳುವರಿ ಚೆನ್ನಾಗತ್ತೀರಿ ಅಂತೇಳಿ. ಮತ್ತೆ ಸಬ್ಸಿಡಿ ದರದ ಈ ವರ್ಷ ನನಗೆ ನಾಲ್ಕು ಕೆ ಜಿ ಗೊಬ್ಬರ ಕೊಟ್ಟಿದ್ದಾರೆ. ಯಾವುದು? ಈಗ ಇದಕ್ಕೆ ಮೆಣಸಿನ ಬಳ್ಳಿಗೆ ಹಾಕಕ್ಕಾಗಿ ಒಂದು ಕ್ವಿಂಟಲ್ ಗೊಬ್ಬರಕ್ಕೆ ಒಂದು ಕೆ ಜಿ ಹಾಕ್ಬೇಕು ಸೇರಿಸಿ, ಗೊಬ್ಬರಕ್ಕೆ ಮಿಶ್ರ ಒಂದು ಕ್ವಿಂಟಲ್ ಗೊಬ್ಬರಕ್ಕೆ ಒಂದು ಕೆ ಜಿ ಸೇರಿಸಿ ಹಾಕ್ಬೇಕು. ಸೇರಿಸಿ ಹಾಕ್ಬೇಕು. ಯಾವ್ದು ಒಂದು ಕ್ವಿಂಟಲ್ ಗೊಬ್ಬರ? ಅದು ಹೊಸರೆಲೆ ಗೊಬ್ಬರಕ್ಕೆ. ಆ ಕಾಂಪೋಸ್ಟ್ ಗೊಬ್ಬರಕ್ಕೆ ಅದನ್ನು ಮಿಶ್ರಣ ಮಾಡಿ ಹಾಕ್ಬೇಕು. ಮಿಶ್ರಣ ಮಾಡಿ ಒಂದು ಎಂಟು ಹತ್ತು ದಿವಸ ತಪ್ಪರಿ ಜಾಗದಾಗ ಇಟ್ಟು ಆಮೇಲೆ ಅದನ್ನು ಯೂಸ್ ಮಾಡ್ಬೇಕು. ಜೀವಾಣು ಗೊಬ್ಬರ? ಜೀವಾಣು ಗೊಬ್ಬರ ಅಲ್ವಾ ಗಣಪತಿ ಅವರೇ? ಅದನ್ನ ಕಾಂಪೋಸ್ಟ್ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ತಂಪನೆ ಜಾಗದಲ್ಲಿ ಇಟ್ಟು 15 ದಿವಸ ಆದ ನಂತರದಲ್ಲಿ ಹಾಕ್ಬೇಕು ಅಲ್ವಾ? ಏನ್ ಪ್ರಯೋಜನ ಅಂತ ಏನಾರು ಹೇಳಿದ್ರ ಕೃಷಿ ಇಲಾಖೆಯವರು ಹಾಕೋದ್ರಿಂದ? ಒಂದ್ ನೋಡಿದ್ದಾರೆ, ನೋಡಿದ್ದಾರೆ ಹುಳಿ ಅಂಶ ಜಾಸ್ತಿ ಇದೆ, ಹಾಗಾದ್ರಿಂದ ಸ್ವಲ್ಪ ಸುಣ್ಣದ ಅಂಶ ಜಾಸ್ತಿ ಉಪಯೋಗಿಸಿ ಅಂತೇಳಿ. ಈ ಸುತ್ತ ಪ್ರತಿ ವರ್ಷನೂ ನಾವು ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಸುಣ್ಣ ತಂದು ಎಲ್ಲ ಒಂದು 50 ಗ್ರಾಮ್ನಷ್ಟು ಹಾಕ್ತೀವಿ, ವರ್ಷ ವರ್ಷನೂ ಹಾಕ್ತೀವಿ. ಮರದ ಬುಡಕ್ಕೆ? ಮರದ ಬುಡಕ್ಕೆ ಒಂದು 50-50 ಗ್ರಾಮ್ನಷ್ಟು ಹಾಕ್ತೇವೆ. ಈಗ ಮಳೆ ಕಡಿಮೆ ಆದ ಕೂಡಲೇ ಹಾಕ್ತೇವೆ. ಈಗ ತಂದು ಇಟ್ಟುಬಿಟ್ಟಿದೀವಿ, ಈಗ ಚೌತಿ ಮರು ದಿವಸ ಹಾಕ್ತೇವೆ. ನಮ್ಮ ಮಳೆ ಜಾಸ್ತಿ ಆದ್ರಿಂದ ಸ್ವಲ್ಪ ಕಡಿಮೆ ಆದ ಕೂಡಲೇ ಹಾಕ್ತೇವೆ. ಮಳೆಗಾಲದಲ್ಲಿ ನೀರನ್ನ ಸ್ವಲ್ಪ ಬಸಿಗಾಲುವೆ ಮೂಲಕ ತಗೊಂಡು ಹೋಗೋದೇ ಒಂದು ಅಲ್ವಾ? ಅದನ್ನ ಕ್ಲೀನ್ ಮಾಡ್ಕೋಬೇಕು ಬಸಿಗಾಲುವೆ, ಅವಾಗ ಸ್ವಲ್ಪ ಕೊಳೆ ರೋಗ ಒಂಚೂರು ಕಡಿಮೆ ಆಗುತ್ತೆ. ಮಾಡಿದೀವಿ ಮಾಡಿದೀವಿ, ಆದ್ರೂ ನಮ್ಮಲ್ಲಿ ಮಳೆ ಹೊಡ್ತಾ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇದಾಗ್ಬಿಡುತ್ತೆ. ಆಮೇಲೆ ಅದ್ರಾಗೂ ಕೃಷಿ ಜಾಸ್ತಿ ಆಗಿ ಫಸಲು ಜಾಸ್ತಿ ಆಗಿಬಿಟ್ರೆ ನೀವು ಏನು ಮಾಡಿದ್ರು ಕೊಳೆ ತಪ್ಪದೇ ಇಲ್ಲ. ಅಕ್ಕೆಕಾಯಿ ಒತ್ತೊತ್ತಾಗಿ ಬಿಡುತ್ತಲ್ಲ, ಔಷಧಿ ಒಳಗಡೆ ಹೋಗೋದಿಲ್ಲ. ನಾವು ಅದನ್ನು ನೋಡಿದೀವಿ. ನಾವು ನೋಡಿ ನಮ್ಮಲ್ಲಿ ಹಂಗೆ ಆಗಿ ಕೆಲವರ ಮರ ಎಲ್ಲ ಬಗ್ಗೆ ಹೋಗಿ ಈ ವರ್ಷ 30 ಮರ ಕಡಿದೀನಿ ನಾನು. 30 ಮರ ಕಡಿದು ಬಿಟ್ರ? ಮರ ಕಡ್ದಾಕಿ. ಫಸಲು ಜಾಸ್ತಿ ಆಗಿಯ? ಫಸಲು ಜಾಸ್ತಿ ಆಗಿ ಆಮೇಲೆ ಮರ ಪೂರಾ ಬಗ್ಗೆ ಬಗ್ಗೆ ಹೋಗ್ಬಿಡ್ತು. ಮನೆ ತೆಗಿಯೋರಿಲ್ಲ, ಮನೆ ತೆಗಿಯೋರಿಲ್ಲ. ಒಂದು ಎರಡನೇದಾಗಿ ಏನಾಗ್ಬೇಕಾದ್ರೆ ನಾವು ಐಬಿಎಕ್ಸ್ ಮಾಡ್ಕೊಂಡಿದೀವಿ. ನಾವು ಏನಾದ್ರು ಮನೇಲಿ ಜಾನುವಾರು ಕಟ್ಟಿದೀವಿ, ಸ್ವಲ್ಪ ಹಸಿವಲು ಗಿಸಿವಲು ಆಗ್ತದೆ. ಆಮೇಲೆ ನಮಗೆ ಪದೇ ಪದೇ ತೋಟಗಿಡಕ್ಕೆ ಹೋಗಕ್ ಆಗೋದಿಲ್ಲ. ದಿವ್ಸಕ್ಕೆ ಒಂದ್ ಸರಿ ಹೋಗಿ ಬರೋದೇ ಸೈ, ಒಂದ್ ತೋಟಕ್ಕೆ ಅಂದ್ರೆ ಎರಡು ದಿವ್ಸಕ್ಕೆ ಒಂದ್ ಸರಿ ಹೋಗೋದೇ ಸೈ. ಅದು ಏನಾಗಿದೆ, ಹುಡುಗರೆಲ್ಲ ಅವ್ರವ್ರ ಉದ್ಯೋಗದ ಮೇಲೆ ಹೋಗ್ಬಿಡ್ತಾರೆ. ಹಂಗಾದ್ರಿಂದ ನಾವು ಗಂಡ ಅಂತ ಎರಡೇ ಜನ ಇರೋದು, ಅವಳು ಬಡ್ಸೋದು ಗಿಡಿಸೋದು ಹಿಂಗಿದೆ, ಸೈಡ್ ಬಿಸ್ನೆಸ್ ವ್ಯವಹಾರ ಮಾಡ್ತೇವೆ. ನಾವು ಏನ್ ಮಾಡ್ತೀವಿ, ಜೇನು ಪಾನೋ ಇದ್ರ ಕೃಷಿಗೆ ಹೋಗ್ತೇವೆ. ಹಾಗಾದ್ರಿಂದ ತೋಟಕ್ಕೆ ಪದೇ ಪದೇ ಹೋಗಕ್ ಆಗಲ್ಲ, ಎರಡು ದಿವಸಕ್ಕೆ ಒಂದ್ ಸರಿ ಹೋಗೋದೇ ಸೈ. ಜೇನ್ ಸಾಕಿದೀರಾ? ಹಾ, ಜೇನ್ ಕುಟುಂಬನ ಸಾಕಿದೀರಾ? ಎಷ್ಟು ಪೆಟ್ಟಿಗೆ ಇದೆ? 30 ಪೆಟ್ಟಿಗೆ ಇತ್ತು. 30 ಪೆಟ್ಟಿಗೆ ಇತ್ತ? ಈಗ ನಾನು 10 ಪೆಟ್ಟಿಗೆ ಬಂದಿದ್ದೀನಿ. ಯಾಕೆ ಇಳಿಸ್ಬಿಟ್ರಲ್ಲ? ವಯಸ್ಸಾಯ್ತು, ಆಮೇಲೆ ನೋಡ್ಕೊಳಕ್ಕೂ ಆಗೋದಿಲ್ಲ. ಈಗ ಹಂಗಾಗಿ 10 ಜೇನ್ ಇದಾವೆ. ಎಲ್ಲಿ ನಿಮ್ಮನೆ ಸುತ್ತಾನೆ ಇಟ್ಟಿದ್ದೀರಾ? ಮನೆ ಸುತ್ತ ಇದ್ರೆ ಮಠದಾಗ ಒಂದೆರಡು ಇಟ್ಟಿದ್ದೀನಿ, ಇಲ್ಲಿ ಕಾರ್ಗಡಿಲಿ ಒಂದೆರಡು ಇಟ್ಟಿದ್ದೀನಿ, ಮನೆ ಬಿಡದಾಗ 5 ಇದಾವೆ. ಈಗ 10 ಪೆಟ್ಟಿಗೆಯಿಂದ ಒಟ್ಟು ಎಷ್ಟು ತುಪ್ಪ ಆಗುತ್ತೆ? 10 ಪೆಟ್ಟಿಗೆಯಿಂದ ಒಟ್ಟು ನಾವು 1 ಪೆಟ್ಟಿಗೆ 6 ಕೆಜಿ 7 ಕೆಜಿ ತುಪ್ಪ ತೆಗಿತೇನೆ. ಅದು ಸ್ವಲ್ಪ ಕಸರತ್ ಮಾಡಿದ್ರೆ 10 ಕೆಜಿ ವರೆಗೆ ತೆಗಿಬಹುದು. ಏನ್ ಕಸರತ್ ಮಾಡೋದು ಅಂದ್ರೆ? ಕಸರತ್ ಮಾಡೋದಂದ್ರೆ ಚೆನ್ನಾಗಿ ನೋಡ್ಕೊಂಡ್ಬೇಕು, ತಿಂಗಳ ಸರಿ ನೋಡ್ಕೊಳ್ಬೇಕು. ನಮ್ಗೇನಾಗುತ್ತೆ, ಪದ ಪದ ನೋಡಕ್ಕಾಗೋದಿಲ್ಲ, ಆಮೇಲೆ ನಡೆಯಕ್ಕಾಗೋದಿಲ್ಲ, ದಮ್ಮಿದೆ. ಹಾಗಾದ್ರಿಂದ ಹುಡುಗ ಬರಬೇಕು, ಬೈಕ ಕರ್ಕೊಂಡು ಹೋಗ್ಬೇಕು, ಹೋಗಿ ನೋಡ್ಕೊಂಡು ಇದು ಮಾಡ್ಕೊಂಡು ಬರ್ತೀವಿ. ಈಗ 30 ಪೆಟ್ಟಿಗೆ ಇಟ್ಟಿದ್ರಲ್ಲ, ಅವಾಗೆಲ್ಲ ಹೇಗೆ ನಿರ್ವಹಣೆ ಮಾಡ್ತಿದ್ರು? ಕ್ವಿಂಟಲ್ ಗಟ್ಟಲೆ ತುಪ್ಪ ಮಾಡಿದ್ರು ಅವನು. ಕ್ವಿಂಟಲ್ ಗಟ್ಟಲೆ ತುಪ್ಪ ಮಾಡಿ ನಾವು ಅಪ್ಪ ಮಗ ಇಬ್ರು ಅದೇ ಉದ್ಯೋಗನೇ ಮಾಡ್ತಾ ಇದ್ದೆ. ಈ ಹುಡುಗ ಪುರೋಹಿತಿಗೆ ಕಲಿತು ಯಾವಾಗ ಸಿಗಂದೂರಿ ಹೋಗಿ ಸೇರ್ಕೊಂಡ್ನ, ಅಷ್ಟರ ಮೇಲೆ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ಬಿಟ್ಟ. ಕೆಲವು ಜೇನ್ ಕುಟುಂಬದ ಲೆಕ್ಕದಾಗೆ ಕೊಟ್ಟಿದೀವಿ. ಅದನ್ನು ಮಾರ್ತಿದ್ರ? ಇನ್ನೂ ಮಾರ್ತಿದ್ರು. ಇಲ್ಲಿ ಹೆಗಡೆ ಇದ್ದಾವಾಗ ನಾವು ಅದನ್ನ ಅವರಿಗೆ ಕೊಟ್ಟಿದೀವಿ. ಶಿವಮೊಗ್ಗ ಭದ್ರಾವತಿಗೆಲ್ಲ ತಗೊಂಡೋಗಿದ್ದಾರೆ. ಸಾಗರ ಇದಾರೆ ಈಗ ಜೈನ್ಮೇಸ್ ಆಗಿ, ಅವರಿದ್ದಾವ ನಮ್ಗೆ ಭಾರಿ ಇದಿತ್ತು ಅವಾಗ. ಇದಕ್ಕೆ ನೀವೇನಾರ ತರಬೇತಿ ತಗೊಂಡಿದ್ರ ಜೇನ್ ಸಾಕಾಣಿಕೆ ಬಗ್ಗೆ? ಎರಡು ಸರಿ ತರಬೇತಿ. ಎಲ್ಲಿ? ಇಲ್ಲಿ ಕಾರ್ಗಡಿಲೇ ಒಂದ್ ಸರಿ ತಗೊಂಡಿ, ಒಂದ್ ಸರದ ಹೊಸ್ತಾರದಾಗ ಒಂದ್ ಸರಿ ತಗೊಂಡಿದ್ವಿ. ಈಗ ನಾವು ಹೊಸ್ದಾಗ ಜೇನ್ ಸಾಕಾಣಿಕೆ ಮಾಡಬೇಕು ಅಂತ ಹೇಳೋದಾದ್ರೆ ಏನೇನು ಎಚ್ಚರಿಕೆ ವಹಿಸಬೇಕು, ಅದನ್ನ ಸಾಕೋ ಕ್ರಮ ಎಲ್ಲ ಹೇಗ್ ಮಾಡಬೇಕು? ನೀವು ಮೊದಲು ಏನ್ ಮಾಡ್ಬೇಕು ಕೇಳಿದ್ರೆ, ಹುಳುಗಳು ಕುಟುಂಬ ಚೆನ್ನಾಗಿದೆಯಾ ನೋಡಿ ಪರೀಕ್ಷೆ ಮಾಡ್ಕೊಳ್ಬೇಕು. ಅದು ಸಮೃದ್ಧಿಯಾಗಿ ರಾಣಿ ಸಕ್ಸಸ್ ಆಗಿ ಸರಿಯಾಗಿ ಮಟ್ಟ ಗಿಟ್ಟ ಇಟ್ಟು ಸರಿಯಾಗಿ ಕರೆಕ್ಟ್ ಆಗಿದೆ ಅಂತಾದ್ರೆ ಆ ಕುಟುಂಬನ ತಗೊಂಬಂದು ಹೊಸ ಪೀಳಿಗೆ ಆದ್ರೆ 2 ದಿವಸ ಅಥವಾ 3 ದಿವಸ ನೀರಲ್ಲಿ ನೆನೆಸ್ಬೇಕು. ನೆನೆಸಿ ಆಮೇಲೆ ಪೆಟ್ಟಿಗೆ ಚೊಕ್ಕ ಮಾಡಿ ಇದು ಮಾಡ್ಬೇಕು. ಆಮೇಲೆ ನಿಮ್ಗೆ ಸ್ವಲ್ಪ ಶೋಭೆ ಕೆಲಸ ಅಂತಲ್ಲ, ಈ ಜೇನು ಮೇಣ ಸಿಗುತ್ತಲ್ಲ, ಆ ಮೇಣ ಸುತ್ತ ಪೆಟ್ಟಿಗೆ ಚೂರು ಒರೆಸ್ಬೇಕು ಒಳಗಡೆ. ಒರೆಸಿಬಿಟ್ಬಿಟ್ರೆ ನೀವು ಜೇನು ಕೂಡಿ ಗೇಟ್ ಹಾಕಿ 2 ದಿವಸ 4 ದಿವಸ ನೋಡ್ಕೊಂತ ಇರ್ಬೇಕು. ಎತ್ತಲೆ ದಂಗೆ ಸ್ಟ್ಯಾಂಡ್ ಇದರಲ್ಲಿ ಏರ ಬರ್ಲೇದಾಗ ನೋಡ್ಕೊಳ್ಬೇಕು. ಆ ನೀರಿಟ್ಟು ಅದಕ್ಕೆ ಅದನ್ನ ಬಾಕ್ಸ್ ಇಟ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕು. ನೀವು 8 ದಿವಸಕ್ಕೆ 15 ದಿವಸಕ್ಕೊಂದ್ಸರಿ ನೋಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡ್ರೆ ರಾಣಿ ಸರಿಯಾಗ ಟೈಮ್ನ ಗಂಡುಳಾಗ್ತವೆ. ಗಂಡುಳಾಗಿ 15 ದಿವಸ ಅಥವಾ 20 ದಿವಸಕ್ಕೆ ರಾಣಿ ಮಟ್ಟೆ ಕೋಶಾವಸ್ಥೆ ಬರುತ್ತೆ. ಆ ಕೋಶಾವಸ್ಥೆ ಬರೋ ಟೈಮ್ನಲ್ಲಿ ನೀವು ಪದೇ ಪದೇ 4 ದಿವಸಕ್ಕೆ 3 ದಿವಸಕ್ಕೆ ಎತ್ತಿ ನೋಡ್ಬೇಕು. ಆ ಟೈಮ್ನಲ್ಲಿ ಭಾರಿ ಕಚ್ತವೆ. ಕಚ್ಚೋದಿದ್ರು ಸ್ವಲ್ಪ ಜಾಗೃತಿಯಿಂದ ನೋಡ್ಬೇಕು. ನೋಡಿಕೊಳ್ಳ ಆ ಮಟ್ಟೆ ತುದಿ ಸ್ವಲ್ಪ ಕಲರ್ ಕಪ್ಪಾಗತ್ತೆ. ಕಪ್ಪಾದ್ರೆ ರಾಣಿ ಸೆಲೆ ಬೆಳೀತಾ ಬಂತು. ಆ ಬೆಳೀತಾ ಬಂತು ಅಂದ ತಕ್ಷಣ ಅದರ ಒಳ್ಳೊಳ್ಳೆ ಮಟ್ಟೆಗಳು ಯಾವ್ದಿದಾವೆ ನೋಡು. ಆ ಮಟ್ಟೆ ಸುತ್ತ ಕಪ್ಪಾಗಿದ್ದು ಅಗಲ ಜಾಸ್ತಿ ಇರುತ್ತೆ. ಆಮೇಲೆ ಉದ್ದ ಕೋಶ ವ್ಯವಸ್ಥೆ ಇದು ಅದು ಉದ್ದ ಇರುತ್ತೆ ಗುಡಿಗಳ ಅಂಶ. ಅಂಥದ್ದು 4-3 ಮಟ್ಟೆ ಇಟ್ಟುಕೊಂಡು ಬಾಕಿ ಮಟ್ಟೆ ಎಲ್ಲ ತೆಗಿಬೇಕು. ತೆಗೆದು ಆ 4 ಮಟ್ಟೆ ಇಟ್ಟು ಆ ಹೊಟ್ಟೆ ಒಳ್ಳೊಳ್ಳೆ ಮಟ್ಟೆ ಇರ್ತಾವಲ್ಲ ಆ ಮಟ್ಟೆ ಫ್ರೇಮ್ ಊರ್ಲೆ ಸಾಯಂಕಾಲ ಹೊತ್ತಿ ತೆಗೆದು ಒಂದು 10 ಮಾರು ದೂರದೊಳಗೆ ರಾತ್ರಿ ಎಷ್ಟು ಚೇಂಜ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಹುಳ ಬೇಕು ಅಂದರೆ 1 ತಟ್ಟಿಯೋ 2 ತಟ್ಟಿಯೋ ತಗೊಳ್ಳ ಎಷ್ಟು ಚೇಂಜ್ ಮಾಡ್ಕೊಂಡು ಅವನು ಒಂದು 15 ದಿವಸ ಸ್ವಲ್ಪ ರಕ್ಷಣೆ ಮಾಡ್ಕೊಬಿಟ್ಟು ಸಾಕು. ನೀವೇನು ಗೇಟ್ ಗೀಟ್ ಹಾಕ್ಬೇಕು ಅಂದರೆ ಗೇಟ್ ಬೇಡವಾ? ಗೇಟ್ ಹಾಕೋದೇ ಬೇಡ. ಕೊಡೋಲ್ವಾ? ನೀವು ಗೇಟ್ ಹಾಕೋದೇ ಬೇಡ. ಒಂದು 15 ದಿವಸ ಸ್ವಲ್ಪ ರಕ್ಷಣೆ ಮಾಡ್ಕೊಳ್ಬೇಕು. ಆಮೇಲೆ ಇವು ಹಾರಾಂಶಕ್ಕೆ ಬರುತ್ತೆ. ಯಾವುದೋ ರಾಣಿ ಹಾರಾಂಶಕ್ಕೆ ಬಂದಾಗ ಹಾರ ಹೋಗೋಕ್ಕೆ ಶುರು ಆಗ್ತವೆ. ಅವಾಗ ಗೇಟ್ ಹಾಕ್ಬೇಕು. ಅಷ್ಟರ ಮೇಲೆ ಅವು ಸೆಲೆಕ್ಷನ್ ಆಗ್ಬಿಡ್ತಾವೆ. ಒಂದು 8 ದಿವಸ 10 ದಿವಸ ನೀವು ಕಡೆ ಗೇಟೆ ಹಾಕೋದು ಬೇಡ. ಓಹೋ, ಏನಪ್ಪ ಹೊಂದ್ಕೊಂಡ್ಬಿಡ್ತಾವ ಅದಕ್ಕೆ? ಹಾಂ, ಹೊಂದ್ಕೊಂಡ್ಬಿಡ್ತಾವ. ಆಮೇಲೆ ಏನಪ್ಪ ಕಲ್ಲಿ ಮಲೆಯನ್ನು ಇದೆ ಜೊತೆಗೆ ಆ ಡಿವೈಡ್ ಆಗೋ ಟೈಮ್ನಲ್ಲಿ ಅಷ್ಟನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆಮೇಲೆ ಎರಡನೇದಾಗಿ ಕಡಲು ಓತಿಕ್ಯಾತ ಹಾವರಾಣಿ ಹಕ್ಕಿಗಳು ಇವಿಷ್ಟು ಭಾರಿ ಕಂಟ್ರೋಲ ನೋಡ್ಕೊಳ್ಬೇಕು. ಇಷ್ಟು ನೋಡ್ಕೊಂಡು ನಿಮ್ಗೆ ಯಾವುದೇ ಪರಿಸರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಜೇನು ಸಾಕೋದ್ರಿಂದ ಬಹಳ ಉಪಯೋಗ ಇದೆ ಅಂತ ಹೇಳ್ತಾರೆ. ಒಳ್ಳೆ ಗುಣಮಟ್ಟದ ತುಪ್ಪ ಸಿಗುತ್ತೆ, ಮತ್ತೆ ಜೇನು ಮೇಣ ಮಾರಾಟ ಮಾಡಬಹುದು, ಮತ್ತೆ ನೀವು ಮಾರಾಟ ಮಾಡ್ತಿದ್ರಲ್ಲ ಇಡೀ ಜೇನು ಕುಟುಂಬನೇ ಮಾರಾಟ ಮಾಡಬಹುದು. ಹೀಗೆ ಸಾಕಷ್ಟು ಆದಾಯ ಇದೆ. ಇದರಿಂದ ಬೆಳೆ ಇಳುವರಿ ಹೆಚ್ಚಾಗುತ್ತೆ. ಹೌದು, ಯಾಕೆ ಅಂತ ಹೇಳಿದ್ರೆ ಸಾಧಾರಣ ನಾವೇ ಅಂದಾಜು ಮಾಡಿ ನೋಡಿದೀವಿ. ನಮ್ಮ ಇಲ್ಲಿ ಮಠದಲ್ಲಿ ರಾಮಚಂದ್ರಪುರ ಮಠದಲ್ಲಿ ಪರಿಸರ ಯೋಜನೆ ಅಂತೇಳಿ ಒಂದು ಇದಾಗಿತ್ತು ಈಗ ಗೋ ಸಮ್ಮೇಳನದಲ್ಲಿ. ಅವಾಗ ಕಾರ್ಯಕ್ರಮದಲ್ಲಿ ವಿಜ್ಞಾನ ತರಬೇತಿಯವರು ಬಂದರು. ಅವರು ಹೀಗಾಗಿ ಜೈನ್ ಕುಟುಂಬ ಕೇಳಿದರು, ನಾವು ಹಂಗೆ ಹಂಗೆ ಕೊಡೋಕ್ಕೆ ಬರೋದಿಲ್ಲ ಅಂತ, ಇಂಥಲ್ಲ ಇದೆ, ನೀವು ಅದನ್ನು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ನಾವು ಇಲ್ಲಿಂದ ಕುಟುಂಬ ತಂಡ ಅಲ್ಲಿ ಇಟ್ಕೊಡೋದು, ಅಲ್ಲಿ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆಗೋದು ಹಾಳಾಗೋದು ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲೇ ಪಕ್ಕದಾಗೆ ಇದೆ ಮಠದಾಗೆ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ನೋಡಿ. ಅವ್ರು ಹೇಳಿ 15 ದಿವಸ ಮೇಲೆ ಬಂದು ನೋಡಿದವಾಗ ಆ ಕುಟುಂಬ ಅಭಿವೃದ್ಧಿ ಚೆನ್ನಾಗಾಗಿತ್ತು. ಈ ಜನ ಪರಿಸರ ಒಂದು, ಆಮೇಲೆ ಅಲ್ಲಿ ವಾತಾವರಣಕ್ಕೂ ಈ ಪರಿಸರದ ಗಿಡಗಳು ಆ ಇದರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ. ತೋಟದಲ್ಲಿ ಇಳುವರಿ ಜಾಸ್ತಿ ಆಯ್ತು, ಇಳುವರಿ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಪರಿಸರ ಸಂಬಂಧ ಜಾಸ್ತಿ ಬೇಕಾಗತ್ತೆ ಅವಾಗ. ಅವಾಗ ಏನಂತ ಇವಕ್ಕೆ ಅನುಕೂಲ ಆಗುತ್ತೆ. ಇವು ಏನ್ ಮಾಡ್ತಾವೆ ಅಂದ್ರೆ ಒಂದು ಹೂವಿಂದ ಮತ್ತೊಂದು ಹೂವಿಗೆ ಅಡ್ಜಸ್ಟ್ ಆಗತ್ತೆ, ನಮ್ಗೆ ಅವು ಫಸಲು ಜಾಸ್ತಿ ಬರ್ತದೆ, ಅದನ್ನು ನಮ್ಮ ಸಮೃದ್ಧಿ ಸಿಗ್ತದೆ. ಅದನ್ನು ನಾವು ಅಂದಾಜು ಮಾಡ್ಕೊಬೇಕು. ಆಮೇಲೆ ಏನಪ್ಪ ಅವಕ್ಕೆ ಏನಪ್ಪಾ ಹೊಟ್ಟೆಗೆ ಏನಪ್ಪಾ ಕೇಳಿದ್ರೆ, ನಾವು ಕೈ ತೊಳೆದ ನೀರು ಸಮೇತ ಕುಡಿತವೆ, ಕೈ ತೊಳೆದ ನೀರು, ಸಗಣಿ, ಗೋಮೂತ್ರ ಇಷ್ಟನ್ನು ಅವು ಯೂಸ್ ಮಾಡ್ತವೆ. ಆದರೆ ನಾವು ಜೇನು ಸಾಕಾಣಿಕೆ ಮಾಡಿದಾಗ ನಾವು ಹೆಚ್ಚು ನಮ್ಮ ಕೃಷಿ ಪ್ರದೇಶಕ್ಕೆ ಅಂದರೆ ತೋಟ ಇರ್ಬೋದು ಜಮೀನಿಗೆ ಇರ್ಬೋದು ರಾಸಾಯನಿಕಗಳನ್ನು ಬಳಸಬಾರ್ದು ಅಲ್ವಾ? ಏನಪ್ಪ ಕೇಳಿದ್ರೆ, ಯಾವುದೇ ಬೆಳೆ ಬೆಳೀಲಿ ನೀವು ಕೀಟನಾಶಕ ಹೊಡಿಬೇಕಿದ್ರೆ ಮುಂಜಾಗ್ರತೆ ಬೇಕು. ಇಂಥವು ಏನೇ ಇದ್ರೆ ಕೀಟನಾಶಕ ಬಳಸಬಾರ್ದು. ಏನಾಗುತ್ತೆ ಕೇಳಿ, ಒಂದೂವರೆ ಮೈಲೆ ಒಂದು ಜೇನು ಕುಟುಂಬ ಇದೆ ಅಂದರೆ ಒಂದೂವರೆ ಮೈಲೆ ಹೊಡಿಗೆ ಹೋಗ್ತವೆ. ಅವಾಗ ಏನಾಗ್ತದೆ, ನಮ್ಮ ಕುಟುಂಬ ಹಾಳಾಗೋದು. ಹಂಗಾಗಿ ಕಾಯಿಲೆ ಬರೋದು ಏನಪ್ಪ ಕೇಳಿದ್ರೆ, ಇದರಿಂದನೇ ಕಾಯಿಲೆ ಬರೋದು, ಮತ್ತೆ ಬೇರೆ ಕಾಯಿಲೆ ಅಟ್ಯಾಚ್ ಆಗೋಂಥ ಕಾಯಿಲೆ ಯಾವುದೂ ಇಲ್ಲ. ಈಗ ಹಸುಗಳೆಷ್ಟಿದೆ ನಮ್ಮಲ್ಲಿ? ಹಸುಗಳು 6 ಇದಾವೆ. 6 ದೊಡ್ಡಿದಾವೆ. ಮುಂಚೆ ಡೈರಿ ವ್ಯಾಪಾರ ಇತ್ತು, ಡೈರಿ ವ್ಯವಹಾರ ಬಿಟ್ಟಿದ್ದೀವಿ. ದಮ್ಮು ಜಾಸ್ತಿಯಾಗಿ ಡೈರಿ ವ್ಯವಹಾರ ಬಿಟ್ಟಿದ್ದೀವಿ. ಬಿಟ್ಟು ಮನೇಲಿ ವರ್ತನೆ ಇದೆ. ಬೆಳಗ್ಗೆ 2.5 ಲೀಟರ್ ಹಾಲು ಕೊಡ್ತೀನಿ, ಸಾಯಂಕಾಲ 2.5 ಲೀಟರ್ ಹಾಲು ಕೊಡ್ತೇನೆ. ಮನೆಗೆ 1 ಲೀಟರ್ ಹಾಲು ಉಳಿಯುತ್ತದೆ. ನಾವು ಗಂಡಂತಿ ಅಂತೇನಿದ್ದೀವಿ, ನಮಗೇನು ಬೇಕಾಗಲ್ಲ ಅಷ್ಟು, ಆದರೆ ಇರಲಿ, ಹುಡುಗರು ಮಕ್ಕಳು ಬಂದರೆ ಬೇಕಾಗತ್ತೆ ಅಂತ ಬಿಟ್ಕೊಂಡಿದ್ದೀವಿ. ಗಣಪತಿಯವರೇ, ಒಟ್ಟಾಗಿ ಇರುವಂಥ ಅಲ್ಪ ಸ್ವಲ್ಪ ಜಮೀನಿನ ಜೊತೆಗೆ ಈ ರೀತಿ ಉಪಕಸಬುಗಳನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಆದಾಯ ಅದರಿಂದನೂ ಬರುತ್ತೆ. ಆಮೇಲೆ ಏನಾಗುತ್ತೆ ಕೇಳಿದರೆ, ಕೂತಲ್ಲೇ ತೋಟ ಬದಿ ಒಂದು ನೋಡ್ತಾ ಇದ್ದುಬಿಟ್ರೆ ನಮಗೇನು ಪ್ರಯೋಜನ ಇಲ್ಲ. ನಮಗೆ ಏನಪ್ಪ ಅಂದರೆ, 4 ಜನರ ಬಳಕೆ ಬೇಕಾದ್ರಿಂದ, ಆಮೇಲೆ ಅನುಭವ ಬೇಕಾದ್ರಿಂದ, ನಾವು ಈ ಹೊರಗಡೆ ವ್ಯವಹಾರ ಮಾಡೋಕೆ ಹೋಗಿ ನಮಗೆ 4 ಜನ ಪರಿಸರ ಆಗುತ್ತದೆ, ಆಮೇಲೆ ಅನುಭವವೂ ಅನುಕೂಲ ಆಗುತ್ತೆ. ಈಗ ಏನಾಗುತ್ತೆ ಕೇಳಿ, ನಮ್ಮ ಅನುಭವ ಅವ್ರಿಗೆ ಹೇಳ್ತೀವಿ, ಅವ್ರ ಅನುಭವ ನಮಗೆ ಹೇಳ್ತಾರೆ. ಹಂಗೆ ನಮಗೆ ಕೃಷಿಗೆ ಯಾವುದಕ್ಕೂ ಅನುಕೂಲತೆ ಆಗುತ್ತದೆ. ಇಲ್ಲಿ ಹೋದರೆ ಏನು, ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಲಕ್ಷ್ಮಣ ಅವರೇ, ತಮ್ಮ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಬರು ಓದಿದ್ದಾನೆ, ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾನೆ, ಮನೆ ಕಡೆ ಜಮೀನು ಈ ಪ್ರತಿಯೊಂದು ಇದಕ್ಕೆಲ್ಲ ಹೋಗ್ತಾ ಇದ್ದಾರೆ. TV ಇದು ಮಿಕ್ಸಿ ಇದೆಲ್ಲ ಈ ಥರ ಮೆಕ್ಯಾನಿಕ್ ಎಲ್ಲ ಮಾಡ್ತಾ ಇದ್ದಾನೆ. ಮನೆ ಬದಿಯೆಲ್ಲ ಸ್ವಲ್ಪ ನೋಡ್ಕೊಂತ ಇದ್ದಾರೆ. ಈಗ ನಿಮಗೆ ಬರುವಂಥ 3 ಎಕರೆ ತೋಟದ ಆದಾಯ ಮತ್ತು ಮಗನ ಕಸುಬಿನಿಂದ ಬರುವಂತಹ ಅವನ ಉದ್ಯೋಗದಿಂದ ಬರುವಂತಹ ಆದಾಯ ಒಟ್ಟಾರೆಯಾಗಿ ನಿಮ್ಮ ಸಂಸಾರ ತುಗಿಸ್ಕೊಂಡು ಹೋಗಕ್ಕೆ ಸಾಕಾಗ್ತಾ ಇದೀಗ. ಈಗ ನೀವು ಗೋಬರ್ ಗ್ಯಾಸ್ ಮಾಡಿದಿರಲ್ಲ ಮನೆ ಒಳಗಡೆ, ಅದಕ್ಕೆ ಮನೆಗೆ ಲೈಟಿಂಗ್ ವ್ಯವಸ್ಥೆ ಏನಾರು ಮಾಡ್ಕೊಂಡಿದ್ದೀರಾ? ಆಮೇಲೆ ಅಡಿಗೆ ಮಾಡಲಿಕ್ಕೆ ಒಲೆಗಳು ಆ ಥರದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಹೌದು, ಇದು ಗ್ಯಾಸ್ ಒಲೆ ಇದೆ, ಆಮೇಲೆ ಸಿಲಿಂಡರ್ ಗ್ಯಾಸ್ ಇದೆ, ಸೋಲಾರನ್ನು ಇದೆ, 4 ಲೈಟ್ ಹಾಕ್ಕೊಟ್ಟಿದ್ದಾರೆ. ಸೋಲಾರನ್ನು ಹಾಕಿಸ್ಕೊಂಡಿದ್ದೀರಾ ಮನೆಗೆ? ಹೌದು. ಅದು ಲೈಟಿಂಗ್ ಮಾತ್ರವಾ? ಲೈಟಿಂಗ್ ಮಾತ್ರ. ಅಂದರೆ ನಿಮ್ಮ ಭಾಗ ಸ್ವಲ್ಪ ಹಳ್ಳಿ ಪ್ರದೇಶ ಆದ್ದರಿಂದ ಮಳೆಗಾಲದಲ್ಲೂ ಸಮಸ್ಯೆ, ಮತ್ತು ಬೇಸಿಗೆನಲ್ಲೂ ಪವರ್ ಕಟ್ ಇರೋದ್ರಿಂದ ಇದನ್ನು ಬಳಸ್ಕೊಳ್ಳೋದು ತುಂಬ ಅನುಕೂಲ. ಮತ್ತು ಜೊತೆಗೆ ನಾವು ಸ್ವಲ್ಪ ವಿದ್ಯುಚ್ಛಕ್ತಿ ಮೇಲೆ ಹೊರೆ ಕಡಿಮೆ ಮಾಡಿದಂಗು ಆಗುತ್ತೆ ನಾವು ಈ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗ. ಇದನ್ನೆಲ್ಲ ಹೇಗೆ ನೀವೇ ಸೋಲಾರ್ ಹಾಕಿಸ್ಕೊಂಡಿದ್ದು ಅಥವಾ ಸರ್ಕಾರದಿಂದ ಹಾಕಿಸ್ಕೊಟ್ರೆ ಹೇಗೆ? ಇಲ್ಲ, ಇದು ಗ್ರಾಮ ಭಾರತಿ ಟ್ರಸ್ಟಿಂದ ಹಾಕ್ಸಿದ್ದು. ಇದಕ್ಕೆ ನೀವೇನಾದ್ರು ದುಡ್ಡು ಕೊಟ್ರೆ? ಹಾಂ, ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ರಿ? 19,000. 19,000 ಕೊಟ್ಟಿದ್ದೀರಿ, ಉಳಿದಿದ್ದನ್ನೆಲ್ಲ ಅವರೇ ಹಾಕ್ಕೊಂಡು ಮಾಡ್ಕೊಟ್ಟಿದ್ದಾರೆ. ನೀವು ಈ ಥರದ ಸೋಲಾರ್ ಲೈಟ್ ಹಾಕ್ಸ್ಕೊಂಡಿದ್ದೀರಾ? ಸೋಲಾರ್ ಹಾಕಿದೀವಿ, 19,000 ಕೊಟ್ಟಿವಿ. ಬಾಕಿದ ಗೌರ್ಮೆಂಟಿಂದ, ಗ್ರಾಮ ಭಾರತಿ ಟ್ರಸ್ಟಿಂದ ಕೊಟ್ಟಿದ್ದಾರೆ, ಅರಣ್ಯ ಇಲಾಖೆಯಿಂದ 3 ಒಟ್ಟಿಗೆ 2,000 ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾವು ಸೋಲಾರ್ ಐಬೆಕ್ಸ್ ಮಾಡಿದ್ದೀನಿ, ಮತ್ತು ಈ ಕರೆಂಟ್ ಸಂಸ್ಥೆ ಇರೋದ್ರಿಂದ, ಆಮೇಲೆ ಕೊಚ್ಚ ಬಾರ ತೋಟ ನಮ್ಮದು, ಆಮೇಲೆ ಪದೇ ಪದೇ ತೋಟಕ್ಕೆ ಹೋಗೋಕ್ಕಾಗದ್ರಿಂದ ಸೋಲಾರ್ ಐಬೆಕ್ಸ್ ಮಾಡಿದ್ದೀನಿ ನಾನು. ಈಗ ಐಬೆಕ್ಸಿಂದ ನನಗೆ ಈ ಬೆಳಕಿನಗಿಂತ ಐಬೆಕ್ಸ್ನಲ್ಲಿ ಭಾರಿ ಲಾಭ ಆಗಿದ್ದೀನಿ. ಹೇಗೆ ಅಂತೀರಾ? ನನಗೆ ಕನಿಷ್ಠ ಅಂತ ಹೇಳಿದ್ರೆ 2.5 ಲೋಡ್ ಹುಲ್ಲು ಬೇಕಾಗ್ತಿತ್ತು. ನನಗೆ 1 ಲೋಡ್ ಒಣ ಹುಲ್ಲು ತಗೊಂಡ್ರೆ ಸಾಕು, ಈ 1.5 ಲೋಡ್ ಹಸಿ ಹುಲ್ಲು ಸಿಗ್ತಾ ಇದೆ ನನಗೆ. ಈ 3 ವರ್ಷದಿಂದ ಆ ಉದ್ಯೋಗ ಮಾಡಿದ್ರಿಂದ ನನಗೆ ಈ 19,000 ರೂಪಾಯಿ 2.5 ಲಾಭ ಆಗಿದೆ. ಈ ಸೋಲಾರ್ ಮಾಡಿದ್ರಿಂದ ನಂಗೆ ಅದ್ರ ಒಂದು ಇನ್ಕಮ್ ಆಗಿದೆ, ಬರೀ ಬೆಳಕು ಒಂದೇ ಅಲ್ಲ. ಈ ಮಳೆಗಾಲದ ಮಾತ್ರ ಒಂದು ಎರಡು ತಿಂಗಳು ಮಾತ್ರ ನಾನು ಐವೆಕ್ಸಿಗೆ ಕರೆಂಟ್ ಯೂಸ್ ಮಾಡ್ತೀನಿ, ಮತ್ತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸೋಲಾರಿಗೆ ಕೊಡ್ತಾರೆ ಕರೆಂಟ್ ಇಲ್ಲದವಾಗ. ಹಂಗಾಕೊಂಡು ನಂಗೆ ಸೋಲಾರಿಂದ ಭಾರಿ ಉಪಕಾರ ಆಗಿದೆ. ಎಲ್ಲರೂ ಹೇಳ್ತಾರೆ ಸೋಲಾರ್ ಹಂಗೆ ಹಿಂಗೆ ಅಂತ, ಸ್ವಲ್ಪ ಜವಾಬ್ದಾರಿ ಬೇಕು ನಮಗೆ. ಜವಾಬ್ದಾರಿ ಇಲ್ಲ ಅಂದ್ರೆ ಹತ್ತು ವರ್ಷಕ್ಕೆ ಎರಡು ಸರಿ ಮೂರು ಸರಿ ಕ್ಲೀನ್ ಮಾಡ್ಕೊಳ್ಬೇಕು, ಡಿಸ್ಟಿ ವಾಟರ್ ಹಾಕಿರ್ಬೇಕು, ಆಮೇಲೆ ಆಮೇಲೆ ಐದು ಪ್ಲೇಟನ್ನು ಒಂಚೂರು ತೊಳೆದು ಗಿಡದ ಸ್ವಲ್ಪ ಜವಾಬ್ದಾರಿ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರೆ ಇನ್ಕಮ್ ಇದೆ. ಏನಪ್ಪ ನಾವು ಏನು ಮಾಡಿದ್ರೆ ಸೋಮೇರಿಗಳಾದ್ರೆ ಮಾತ್ರ ಏನೂ ಇಲ್ಲ. ಭಾಳ ಕರೆಕ್ಟಾಗಿ ಹೇಳಿದ್ರು, ಭಾಳ ಸರಿಯಾಗಿ ಹೇಳಿದ್ರೆ ಗಣಪತಿ ಅವರೇ. ಈಗ ನಮ್ದು ಜವಾಬ್ದಾರಿ ಬೇಕು, ಸುಮ್ಮನೆ ನಾವು ಸೋಲಾರ್ ಹಾಕ್ಸಿದೀವಿ ಅಂತ ಅದ್ರ ಬಗ್ಗೆ ನಿಗಾ ನೋಡದೆ ಇರೋದು, ಅಡಿಕೆ ಹಾಕ್ಬಿಟ್ಟು ಆ ತೋಟದ ಬಗ್ಗೆ ನಿಗಾ ಇಲ್ಲದೆ ಇರೋದು, ಈಗ ಜೇನ್ಸ್ ಹಾಕಿದೀವಿ ಅಂತ ಅದ್ರ ಬಗ್ಗೆ ನಿಗಾ ಇಲ್ಲದೆ ಇರೋದು, ಹೀಗೆ ಮಾಡೋದ್ರಿಂದ ನಮ್ಗೆ ಆದಾಯ ಬರೋದಿಲ್ಲ ಅಲ್ವಾ. ನೀವು ಇವತ್ತು ಬಂದು ನೋಡಿದ್ರೆ ಸರಿ, ಅದೇ ನಮ್ಮಲ್ಲೆಲ್ಲ ಬರ್ತಾರೆ, ಇದ್ರವರು ಕೃಷಿ ಇಲಾಖೆಯವ್ರು ಬರ್ತಾರೆ, ನಾವು ಇಲ್ದವ್ರು ಬರ್ತಾರೆ, ನೋಡ್ಕೊತಾರೆ ಹೋಗ್ತಾರೆ, ಹೇಳ್ತಾರೆ ಬಟ್ರೆ ಚೆನ್ನಾಗಿ ಮಾಡಿದ್ದೀರಿ ಅಂತ. ನಮ್ಮ ಈ ಹೊಸದವ್ರದವ್ರು ಅಂತ ಹೇಳ್ತಾರೆ, ಅಜ್ಜ ನೀವು ಭಾರಿ ಚೆನ್ನಾಗಿ ಮಾಡಿದ್ದೀರಿ, ಅಜ್ಜ ನಿಮ್ಗೊಂದು ಇದ್ದು ಕೊಟ್ಟೆ ಕೊಡ್ತೀವಿ, ನಾವು ಏನೇ ಬಂದರೂ ನಿಮ್ಗೊಂದು ಕೈ ಇದೆ ಅಂತೇಳಿ. ಹಂಗಾಗಿ ನಮಗೊಂದು ಕೃಷಿ ಇಲಾಖೆಯಲ್ಲೂ ನಮಗೊಂದು ಹೆಸರು ಒಳ್ಳೆ ಚೆನ್ನಾಗಿದೆ. ಇವತ್ತು ಹೋದರೂ ಕರೆದು ಒಂದು ಕುರ್ಚಿ ಕೊಡ್ತಾರೆ ಕೂತ್ಕೊಳ್ಳಿಕ್ಕೆ, ನಾವು ಅದು ಖುಷಿ. ಒಳ್ಳೆಯದು ಗಣಪತಿ ಮತ್ತೆ ಲಕ್ಷ್ಮೀನಾರಾಯಣ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದ. ಇದುವರೆಗೆ ಸಾವಯವ ಕೃಷಿ ಮತ್ತು ಜೇನು ಸಾಕಾಣಿಕೆ ಈ ಕುರಿತು ಹೊಸನಗರ ತಾಲೂಕು ಕಣಿವೆಬೈಲಿನ ಗಣಪತಿ ಮತ್ತು ಹೆಚ್ಎಸ್ ಲಕ್ಷ್ಮೀನಾರಾಯಣ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94 ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಇನ್ನು ಮುಂದೆ ಕೇಳೋಣ ಪರಿಸರ ಗೀತೆ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು ದೇಶದ ಏಳ್ಗೆಗೆ ದುಡಿಯುವೆವು. ಸಿರಿಯ ಬಯಲು ಅಂಗಳದಲ್ಲಿ ಗಿಡಗಳ ನೆಟ್ಟಿಹೆವು. ನಾವು ಗಿಡಗಳ ನೆಟ್ಟಿಹೆವು. ಸುಂದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಹೆವು. ನಾವು ಸ್ವರ್ಗವ ಕಟ್ಟಿಹೆವು. ಬನಸಿರಿಯ ಬಯಲು ಅಂಗಳದಲ್ಲಿ ಗಿಡಗಳ ನೆಟ್ಟಿಹೆವು. ಸುಂದರ ಸೊಬಗಿನ ಹಸಿರು ಕಾನನದ ಸ್ವರ್ಗವ ಕಟ್ಟಿಹೆವು. ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಕಾಡನ್ನು ಬೆಳೆಸುವೆವು, ನಾವು ಕಾಡನ್ನು ಬೆಳೆಸುವೆವು. ಕರ್ನಾಟಕದ ಕಾವ್ಯ ರಾಶಿಯಲ್ಲಿ ಕವಿತೆಯ ಬರೆಸುವೆವು, ನಾವು ಕವಿತೆಯ ಬರೆಸುವೆವು. ನಾವು ಕವಿತೆಯ ಬರೆಸುವೆವು. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಹರಿದರು ಸುತ್ತಲು ಬೆಳೆದಿಹ ವನಸಿರಿ ಕಾಯುವೆವು, ನಾವು ವನಸಿರಿ ಕಾಯುವೆವು. ಜನತೆಯ ಸುಖಕ್ಕೆ ರಾಷ್ಟ್ರದ ಹಿತಕ್ಕೆ ದಿನವಿಡೀ ಶ್ರಮಿಸುವೆವು, ನಾವು ದಿನವಿಡೀ ಶ್ರಮಿಸುವೆವು. ನೆತ್ತರು ಹರಿದರು ಸುತ್ತಲು ಬೆಳೆದಿಹ ವನಸಿರಿ ಕಾಯುವೆವು, ಜನತೆಯ ಸುಖಕ್ಕೆ ರಾಷ್ಟ್ರದ ಹಿತಕ್ಕೆ ದಿನವಿಡೀ ಶ್ರಮಿಸುವೆವು. ಕಾಡ ಕಡಿಯುವ ಕಳ್ಳಕ ಧೀಮರ ಎದೆಯ ಸೀಳುವೆವು, ಕನ್ನಡ ನುಡಿಯ ಗಂಧದ ಗುಡಿಯ ಪೂಜಿಸಲೊರಟಿಹೆವು, ನಾವು ಪೂಜಿಸಲೊರಟಿಹೆವು. ನಾವು ಪೂಜಿಸಲೊರಟಿಹೆವು. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ವನ್ಯ ಜೀವಿಗಳು ನಮ್ಮ ಸಿರಿ, ಅರಣ್ಯ ರಕ್ಷಣೆ ನಮ್ಮ ಗುರಿ. ಕಂಕಣ ಕಟ್ಟಿಹೆವು, ದೇಶದ ಏಳ್ಗೆಗೆ ದುಡಿಯುವೆವು. ಕಾಡಿನ ಸಿರಿಯನ್ನು ಬೆಳೆಸುವೆವು, ನಾಡಿನ ಪರಿಸರ ಉಳಿಸುವೆವು. ಪರಿಸರ ಗೀತೆಯನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೇ, ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಅನುಭವ. ಈ ಕುರಿತು ಜೆಡಿಸರದ ಜಿಎಚ್ ಈಶ್ವರಪ್ಪ ಗೌಡ್ರು ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಎಚ್ಎಂ ಮಹೇಶ್. ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ. ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11:00 ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಪತ್ರದ ಮೂಲಕ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳಿಸಿ. ಪತ್ರದ ಮೂಲಕ ಬರೆದು ಕಳಿಸುವವರಿಗೆ ನಮ್ಮ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ಇನ್ನು ವಾಟ್ಸ್ಆಪ್ ಮೂಲಕ ಆದರೆ ನಮ್ಮ ಸಂಖ್ಯೆ ಹೀಗಿದೆ: 9481 2600. ಇಮೇಲ್ ವಿಳಾಸ airbdvt@gmail.com. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ. ಆಕಾಶವಾಣಿ ಭದ್ರಾವತಿ. ಶ್ರೋತೃ ಬಾಂಧವರೇ, ಈಗ ಎಲ್ಲಿಂದಲೋ ಬಂದವರು ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯವನ್ನು ಬರೆದವರು ಪಿ ಲಂಕೇಶ್, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರದು. ಹಾಡಿದ್ದಾರೆ ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು ಕೆಂಪಾದವೋ ಎಲ್ಲ ಕೆಂಪಾದವೋ ಹಸುರಿದ್ದ ಗಿಡ ಮರ ಬೆಳ್ಳಗಿದ್ದ ಹೂವೆಲ್ಲ ನೆತ್ತರ ಕುಡಿದಂಗೆ ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು ಊರು ಕಂದಮ್ಮಗಳು ಕೆಂಪಾದವು ಹುಲ್ಲು ಬಳ್ಳಿಗಳೆಲ್ಲ ಕೆಂಪಾದವು ಊರು ಕಂದಮ್ಮಗಳು ಕೆಂಪಾದವು ಜೊತೆ ಜೊತೆಗೆ ನಡೆದಾಗ ನೀಲ್ಯಾಗಿ ನಲಿದಂಥ ಕಾಯುತ್ತ ಕೂತಾಗ ಕಪ್ಪಾಗಿ ಕವಿದಂಥ ನುಡಿ ನುಡಿದು ಹೋದಾಗ ಪಚ್ಚಾಯ ತೆನೆಯಂಥ ಭೂಮಿಯು ಎಲ್ಲನು ಕೆಂಪಾದವು ನನಗಾಗ ಕೆಂಪಾದವು ಜೊತೆ